ಆಸೆಯಾಹುವೆ ಬೆಳದಿಂಗಳ ಚೆಲುವೆ. ಇನ್ನೇತಕ್ಕೆ ಅಳುವೆ ಏಕಾಂತದಿ ಭಯವೆ, ನಿನ್ನೊಲವಿಗೆ ಸೋತೆನು ಬಂದೆನು ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ. ಈ ಮೌನವೇನು ನಿನ್ನಲ್ಲಿ, ಈ ಕೋಪವೇಗೆ ನನ್ನಲ್ಲಿ, ನೀ ದೂರ ಹೋದರೆ ಹೀಗೆ ನಾ ತಾಡೆ ಈ ವಿರಹದ ಬೇಗೆ. ಕಾಣದಿರೆ ನೋಡುವಾತೆ, ನೋಡುತ್ತಿರ ಸೇರುವ ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚಂದುಟಿಯ ಆಸೆ. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ನಿನ್ನೊಲವಿಗೆ ಸೋತೆನು ಬಂದೆನು ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ. ಬೆರೆತಂತೆ ಹೂವಲ್ಲಿ ಜೇನು ಇರುವಂತೆ, ನನ್ನಲ್ಲಿ ನೀನೊಂದಾಗಿ ಇರುವಾಗ ಏಕೆ ಚಿಂತೆ. ಕಣ್ಣಲ್ಲಿ ಕಣ್ಣನೇ ಬೆರೆತು ಲತೆಯಂತೆ ನನ್ನ ಮೈ ಬಳಸು, ನೂರೆಂಟು ಸುಂದರ ಕನಸು ಆ ನಿಮಿಷ ಬಾಳಿಗೆ ಸೊಗಸು. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ನಿನ್ನೊಲವಿಗೆ ಸೋತೆನು ಬಂದೆನು ನಾ.